ತಿಂತೀವಿ, ಮಕ್ಕಳಿಗೆ ಚಾಕ್ಲೇಟ್ ಕೊಡ್ತೀವಿ, ಚಾಕ್ಲೇಟ್ ಕವರ್ ಏನಿದೆ ಪ್ಲಾಸ್ಟಿಕ್ ಎಲ್ಲಿಂದ ಬಿಸಾಕ್ತಿವಿ. ಸೊ ಆದಷ್ಟು ಇವನ್ನ ಆಮೇಲೆ ಆದಷ್ಟು ನಾವು ಮಕ್ಕಳಿಗೆ, ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಪ್ರತಿಯೊಂದನ್ನು ನಾವು ತಿಳಿಸ್ಕೊಟ್ರೆ ಹೌದು. ಸೊ ಇವಾಗ ಬೆಳೆಯ ಮಕ್ಕಳಿಗೆ ಅದು ಒಂದು ಮುಂದೆ ಅವರಿಗೆ ಒಂದು ನೋಡಿ, ಕಸ ತ್ಯಾಜ್ಯ ನಿರ್ವಹಣೆ ಇದೆ. ಬಿಬಿಎಂಪಿ ಇಂದ ಆಗಲಿ ಹಳ್ಳಿ ಹಳ್ಳಿ ತ್ಯಾಜ್ಯ ಮಂಡಲ ಪಂಚಾಯತ್ ಸಂಗ್ರಹ ಗ್ರಾಮದಲ್ಲಿ ಇವರು ಕಾಂಪೋಸ್ಟ್ ಗೊಬ್ಬರವನ್ನ ಇವ್ರ ಮನೆ ಹಿಂದೆನೆ ಒಂದು ಗುಂಡಿ ತೋಡಿ ಏನು ಹಸಿ ತ್ಯಾಜ್ಯವನ್ನು ಹಾಕಿ ಗೊಬ್ಬರ ಮಾಡಿ ಅದನ್ನ ಗಿಡಗಳು ಬೆಳೆಸಬೇಕು. ನೀವು ಕರ್ಬೇ ಬೆಳೆಸಿ, ನಿಂಬೆ ಗಿಡ ಬೆಳೆಸಿ, ಕೊತ್ತಂಬರಿ ಮನೆಯಲ್ಲೇ ಬೆಳೆಸಿ. ಆದ್ರಿಂದ ನಾವು ಎಷ್ಟು ಸಾಧ್ಯ ಪರಿಸರ ಉಳಿಸಕ್ಕೆ ಹಸಿರೀಕರಣ ಆಗಬೇಕು. ಆ ಹಸಿರೀಕರಣ ಆದ್ರೆ ಮಾತ್ರ ನಮ್ಮ ಉಸಿರು ಇರುತ್ತೆ, ಹಸಿರೇ ಉಸಿರು. ಆದ್ರಿಂದ ಇದನ್ನು ಜನರು ಮನಗಾಣಬೇಕು, ಈ ಪರಿಸರ ಉಳಿಸಲು ಅವರು ಮುಂದೆ ಬರಬೇಕು. ಚಂದ್ರಶೇಖರ್ ಆಚಾರ್ಯ ಸರ್ ಅವರೇ, ಇಲ್ಲಿಯವರೆಗೆ ಪರಿಸರ ದಿನದ ಕುರಿತು ಮಾಹಿತಿ ನೀಡಿದ್ದಕ್ಕೆ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಕೇಳುಗರು ಎಲ್ಲರಿಗೂ ಸಹ ಕೇಳಿದ್ದಕ್ಕೆ ನಮಸ್ಕಾರ. ಆದರೆ ಇದನ್ನ ದಯವಿಟ್ಟು ಅದನ್ನು ಪಾಲಿಸಿ, ಅದನ್ನ ಕರುಪಕ್ಕೆ ತನ್ನಿ ಅಂತ ನಾನು ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ನಮ್ಮೆಲ್ಲ ಕೇಳುಗರ ಪರವಾಗಿ ತಮ್ಮ ಮೊಬೈಲ್ ಸಂಖ್ಯೆ ತಿಳಿಸಿ. ನೋಡಿ, ನಂದು ದೂರವಾಣಿ ಸಂಖ್ಯೆ 9480354500. ಓಕೆ, ಧನ್ಯವಾದಗಳು ಸರ್. ಇದುವರೆಗೆ ಪರಿಸರ ದಿನಾಚರಣೆ ಕುರಿತು ಚಂದ್ರಶೇಖರ್ ಆಚಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇನ್ನು ಮುಂದೆ ಮಾಗಡಿ ತಾಲೂಕಿನ ಕೊಟ್ಟಿಗೆ ಪಾಳ್ಯದ ಹೊಂಬೆಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿ ಪದವನ್ನ ಕೇಳುವಿರಿ. ಸದ್ಗೆ ಕುಣಿ ಕುಣಿದು ಕೇಕೆಯ ಹಾಕುತ್ತಾಳೆ, ಕಾವೇರಿ ಹೊಳೆಗಿಳಿದು ಹೊಳಗಿ ಮಿಂದು ಬರುತ್ತಾಳೆ. ಪಟಲದಮ್ಮ ಪಟಲದಮ್ಮ ಹೆಮಕವಾಡಿ ಪಟಲದಮ್ಮ ಪಟಲದಮ್ಮ ಪಟ್ಟೆ ಸದ್ಗೆ ಕುಣಿ ಕುಣಿದು ಕೇಕೆಯ ಹಾಕುತ್ತಾಳೆ, ಕಾವೇರಿ ಹೊಳೆಗಿಳಿದು ಹೊಳಗಿ ಮಿಂದು ಬರುತ್ತಾಳೆ. ಪಟಲದಮ್ಮ ಪಟಲದಮ್ಮ ಹೆಮಕವಾಡಿ ಪಟಲದಮ್ಮ ನಡೆಯುತ್ತಾಳೆ, ಬೋರೆ ದೇವರ ಗುಡಿ ಬಳಸಿ ನಮಸ್ಕರಿಸಿ ಹೊರಡುತ್ತಾಳೆ. ಪಟಲದಮ್ಮ ಪಟಲದಮ್ಮ ಹೆಬ್ಬಕವಾಡಿ ಪಟಲದಮ್ಮ ಮಡಿಯಿಟ್ಟು ಸಿಂಗರವಾಗಿ ವೈಯಾರದಿ ನಡೆಯುತ್ತಾಳೆ, ಬೋರೆ ದೇವರ ಗುಡಿ ಬಳಸಿ ನಮಸ್ಕರಿಸಿ ಹೊರಡುತ್ತಾಳೆ. ಪಟಲದಮ್ಮ ಪಟಲದಮ್ಮ ಹೆಬ್ಬಕವಾಡಿ ಪಟಲದಮ್ಮ ಸದ್ಗೆ ಕುಣಿ ಕುಣಿದು ಕೇಕೆಯ ಹಾಕುತ್ತಾಳೆ, ಕಾವೇರಿ ಹೊಳೆಗಿಳಿದು ಹುಳಿಗೆ ಮಿಂದು ಬರುತ್ತಾಳೆ. ಪಟಲದಮ್ಮ ಪಟಲದಮ್ಮ ಹೆಬಕವಾಡಿ ಪಟಲದಮ್ಮ ಪಟಲದಮ್ಮ ಪಟಲದಮ್ಮ ಹೆಬಕವಾಡಿ ಪಟಲದಮ್ಮ ದಾರಿ ಗುಂಟ ರಂಗ ಕಟ್ಟಿ ಪೂಜೆಯ ಪಡೆಯುತ್ತಾಳೆ, ಹೊತ್ತು ಮುಳುಗುವ ಮುನ್ನ ಹೆಬಕವಾಡಿಗೆ ಬರುತ್ತಾಳೆ. ಪಟಲದಮ್ಮ ಪಟಲದಮ್ಮ ಹೆಬಕವಾಡಿ ಪಟಲದಮ್ಮ ಕುಣಿ ಕುಣಿದು ಕೇಕೆಯ ಹಾಕುತ್ತಾಳೆ, ಕಾವೇರಿ ಹೊ ಒಳಗಿಳಿದು ಉಳಿಗೆ ಮಿಂದು ಬರುತ್ತಾಳೆ. ಪಟಲದಮ್ಮ ಪಟಲದಮ್ಮ ಎಪಕವಾಡಿ ಪಟಲದಮ್ಮ. ಎಲ್ಲ ಊರೊಳಗೆ ಮೆರವಣಿಗೆ ಹೊರಡುತ್ತಾಳೆ. ಒತ್ತು ಮುಳುಗುವಾಗಳಿಗೆ ಕುಡಿಯ ಬಳಿಗೆ ಬರುತ್ತಾಳೆ. ಪಟಲದಮ್ಮ ಪಟಲದಮ್ಮ ಹೆಬ್ಬಕವಾಡಿ ಪಟಲದಮ್ಮ. ರಾತ್ರಿ ಎಲ್ಲ ಊರೊಳಗೆ ಮೆರವಣಿಗೆ ಹೊರಡುತ್ತಾಳೆ. ಒತ್ತು ಮೂಡುವಾಗಳಿಗೆ ಕುಡಿಯ ಬಳಿಗೆ ಬರುತ್ತಾಳೆ. ಪಟಲದಮ್ಮ ಪಟಲದಮ್ಮ ಹೆಬ್ಬಕವಾಡಿ ಪಟಲದಮ್ಮ. ಕುಣಿ ಕುಣಿದು ಕೇಕೆಯ ಹಾಕುತ್ತಾಳೆ. ಕಾವೇರಿ ಹೊಳೆಗಿಳಿದು ಉಳಿಗೆ ಮಿಂದು ಬರುತ್ತಾಳೆ. ಪಟಲದಮ್ಮ ಪಟಲದಮ್ಮ ಹೆಬ್ಬಕವಾಡಿ ಪಟಲದಮ್ಮ. ಕಣ್ಣಲ್ಲಿ ಕಣ್ಣಿಟ್ಟು ಊರ ಮಕ್ಕಳ ಕಾಯುತ್ತಾಳೆ. ಹೆಚ್ಚೊಕ್ಕಲ ಮಾಡಿ ಅವಳು ಪ್ರೀತಿಯಿಂದ ಸಲಹುತ್ತಾಳೆ. ಪಟಲದಮ್ಮ ಪಟಲದಮ್ಮ ಹೆಬ್ಬಕವಾಡಿ ಪಟಲದಮ್ಮ. ತಮಟೆ ಸದ್ಗೆ ಕುಣಿ ಕುಣಿದು ಕೇಕೆಯ ಹಾಕುತ್ತಾಳೆ. ಕಾವೇರಿ ಹೊಳೆಗಿಳಿದು ಉಳಿಗೆ ಮಿಂದು ಬರುತ್ತಾಳೆ. ಪಟಲದಮ್ಮ ಪಟಲದಮ್ಮ ಹೆಬ್ಬಕವಾಡಿ ಪಟಲದಮ್ಮ. ಪಟಲದಮ್ಮ

ಗೊತ್ತಿದ ಬೆಚ್ಚಗಿನ ಹರಳೆಣ್ಣೆ ಗಿನಿ ದಿನುಗಿನ ಸಲ ಮೇಲಿಳಿದಿರಲು ಅವ್ವ ನೆನಪಾದಳು ಅವ್ವ ನೆನಪಾದಳು ಅವ್ವ ನೆನಪಾದಳು. ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಾಗಡಿ ತಾಲೂಕು ಕೊಟ್ಟಿಗೆ ಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿ ಪದಗಳನ್ನ ಕೇಳ್ತಾ ಇದ್ದೀರಾ. ಈಗ ಒಂದು ಜಾಹೀರಾತು, ನಂತರ ಸುಗ್ಗಿ ಪದ ಮುಂದುವರಿಯುವುದು. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀ